ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಎಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಸುರೇಶ್, ಅರ್ಜೆಂಟ್ ಆಗಿ ನನ್ ಮಗಳ ಆಧಾರ್ ಕಾರ್ಡ್ ಮಾಡಿಸ್ಬೇಕು, ಮತ್ತೆ ನನ್ ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಕೂಡ ಚೇಂಜ್ ಮಾಡಿಸ್ಬೇಕು. ಅಷ್ಟೇನಾ, ನಮ್ಮ ಅಂಚೆ ಕಚೇರಿಗೆ ಭೇಟಿ ಕೊಟ್ರೆ ಆಯ್ತಪ್ಪ. ಏನು, ಅಂಚೆ ಕಚೇರಿನ? ಹೌದು, ನಿಮ್ಮ ಮನೆ ಹತ್ತಿರ ಇರೋ ಆಧಾರ್ ನೋಂದಣಿ ಸೌಲಭ್ಯವಿರುವ ಅಂಚೆ ಕಚೇರಿಗೆ ಹೋಗಿ ಹೊಸ ಆಧಾರ್ ಕಾರ್ಡ್ ಮಾಡಿಸಬಹುದು, ಮತ್ತು ಹಾಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಮನೆ ವಿಳಾಸ ಮತ್ತು ಮೊಬೈಲ್ ನಂಬರ್ ಅನ್ನು ಕೂಡ ಅಗತ್ಯವಾದ ದಾಖಲೆಗಳೊಂದಿಗೆ ಬದಲಾಯಿಸಬಹುದು. ಹೌದಾ, ಹಾಗಾದ್ರೆ ಇವಾಗ್ಲೇ ಹೊರಟೆ ನಾನು. ಆಧಾರ್ ನೋಂದಣಿ ಹಾಗೂ ನವೀಕರಣಕ್ಕಾಗಿ ಆಧಾರ್ ನೋಂದಣಿ ಸೌಲಭ್ಯವಿರುವ ಹತ್ತಿರದ ಅಂಚೆ ಕಚೇರಿಗೆ ಇಂದೇ ಭೇಟಿ ಕೊಡಿ. ಮುಖದಲ್ಲಿ ಮೊಡವೆಯ ಸಾಯಿಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ ಸಾಯಿಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್. ಹಾಲಮ್ಮ ಕೆರೂಡಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂಡಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಆತ್ಮೀಯ ಕೇಳುವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದಲ್ಲಿ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಬಾಯಿಯ ಆರೋಗ್ಯ. ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ಪ್ರಗತಿ ಭಟ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಯಾ ರಾಮನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ SDM ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ SDM ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ ನಮಸ್ಕಾರ. SDM ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಮಗೆಲ್ಲ ಗೊತ್ತದ ಶ್ರೋತೃಗಳೇ, ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿಯ ಆರೋಗ್ಯ ಅನ್ನುವಂಥದ್ದು. ಕೇಳಲಿಕ್ಕೆ ಸಾಮಾನ್ಯ ಅನಿಸಿದ್ರೂ ಅಷ್ಟ ಮಹತ್ವಪೂರ್ಣವಾದಂಥದ್ದು. ಮತ್ತು ಇನ್ನೊಂದಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರಿಗೆ ಎಲ್ಲರಿಗೂ ಬೇಕಾದಂತಹ, ಎಲ್ಲರೂ ಪಾಲಿಸಲೇಬೇಕಾದಂತಹ ಆರೋಗ್ಯ ಇದು ಬಾಯಿಯ ಆರೋಗ್ಯ. ಈ ವಿಷಯದ ಬಗೆಗಿನ ನಿಮ್ಮ ಪ್ರಶ್ನೆಗಳೇನು ತಯಾರು ಮಾಡಿ ಇಟ್ಕೊಂಡಿರಿ, ಅಷ್ಟೋ ತನಕ ನಮ್ಮ ಡಾಕ್ಟರ್ ನಿಮ್ಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತಾರೆ. ಇವತ್ತಿನ ಡಾಕ್ಟರ್ ಪ್ರಗತಿ ಭಟ್ ಅವರು, ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ SDM ದಂತ ಮಹಾವಿದ್ಯಾಲಯದೊಳಗೆ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಡಾಕ್ಟರ್ ಪ್ರಗತಿ ಭಟ್ ಅವರ ಕಿರು ಪರಿಚಯ ಮಾಡಿಕೊಳ್ಳೋಣ. ಪ್ರಗತಿಯವರು ಮೂಲತಃ ಉಡುಪಿಯವರಾಗಿದ್ದು ತಮ್ಮ BDS SDM ದಂತ ಮಹಾವಿದ್ಯಾಲಯದೊಳಗೆ 2006 ಪೂರೈಸಾರ. MDS ಪದವಿಯನ್ನು 2012 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಪಡ್ಕೊಂಡಾರ. 2012 SDM ದಂತ ಮಹಾವಿದ್ಯಾಲಯದ ವಸಡು ಶಾಸ್ತ್ರ ವಿಭಾಗ ಅಂದ್ರೆ ಪೇರಿಯೋಡಾಂಟಿಕ್ಸ್ನೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಸೇರಿ ಸತತ 9 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಗತಿ, ಈಗ ನಮ್ಮ ಶ್ರೋತೃಗಳೆಲ್ಲ ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ಕೂತಾರೆ. ಮೊದಲಿಗೆ ಒಂದಷ್ಟು ಮಾಹಿತಿ, ಅಷ್ಟೋ ತನಕ ಅವರು ಪ್ರಶ್ನೆಗಳನ್ನು ತಯಾರು ಮಾಡಿಕೊಂಡಿರ್ತಾರೆ. ಈಗ ನಿಮ್ಮ ಮಾಹಿತಿ ಕೇಳುವಂತಹ ಸಮಯ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿ ವರ್ಷ ದೇಶಾದ್ಯಂತ August 1 ಬಾಯಿಯ ಸ್ವಚ್ಛತಾ ದಿನ ಎಂದು ಆಚರಿಸಲಾಗುತ್ತದೆ. ಏಕೆಂದರೆ ಬಹಳಷ್ಟು ಜನರಿಗೆ ಹಲ್ಲಿನ ಸಮಸ್ಯೆಗಳು ಇದ್ದರಷ್ಟೇ ದಂತವೈದ್ಯರ ಸಲಹೆ ಚಿಕಿತ್ಸೆಯನ್ನು ಪಡೆಯಬೇಕು ಎಂಬ ಕಲ್ಪನೆ ಇರುತ್ತದೆ. ಆದರೆ ಬಾಯಿಯಲ್ಲಿ ವಸಡು, ನಾಲಿಗೆ, ಹಲ್ಲಿನ ಸುತ್ತಮುತ್ತಲಿನ ಚರ್ಮಗಳ ಸಮಸ್ಯೆ ಕೂಡ ಕಂಡುಬರುವ ಸಾಧ್ಯತೆ ಇದೆ ಎಂಬ ಅರಿವು ನಮ್ಮ ಜನರಲ್ಲಿ ಕಡಿಮೆ. ಆರೋಗ್ಯವೇ ಭಾಗ್ಯ, ಇದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಬಾಯಿಯ ಆರೋಗ್ಯವೇ ಭಾಗ್ಯ, ಇದು ಕೆಲವರಿಗೆ ಮಾತ್ರ ತಿಳಿದಿರುವ ವಿಷಯ. ಬಾಯಿಯು ಆರೋಗ್ಯವಾಗಿದ್ದರೆ ನಾವು ಸೇವಿಸುವ ಆಹಾರವನ್ನು ಚೆನ್ನಾಗಿ ಅಗಿದುಕೊಂಡು ಜೀರ್ಣಿಸಿಕೊಳ್ಳಬಹುದು ಹಾಗೂ ನಮ್ಮ ಸಂಪೂರ್ಣ ದೈಹಿಕ ಆರೋಗ್ಯವೂ ಕೂಡ ಹೆಚ್ಚಿಸುತ್ತದೆ. ಪ್ರೊಫೆಸರ್ ಡಾಕ್ಟರ್ ಗೋವಿಂದ್ ಬಿ ಶಂಕ್ವಾಲ್ಕರ್ ಅವರು ವಸಡು ಶಾಸ್ತ್ರತಜ್ಞರಾಗಿದ್ದರು ಮತ್ತು ಇಂಡಿಯನ್ ಸೊಸೈಟಿ ಆಫ್ ಪೆರಿಯೋಡಾಂಟಾಲಜಿ ಇದರ ಸ್ಥಾಪಕರೂ ಆಗಿದ್ದರು. ಡಾಕ್ಟರ್ ಶಂಕ್ವಾಲ್ಕರ್ ಅವರು ಮೊಟ್ಟ ಮೊದಲು ಬಾಯಿಯ ಆರೋಗ್ಯದ ಬಗ್ಗೆ ಬಹಳಷ್ಟು ಸಂಶೋಧನೆಯನ್ನು ಮಾಡುತ್ತಾ ಜನರಲ್ಲಿ ಬಾಯಿಯ ಆರೋಗ್ಯದ ಬಗ್ಗೆ ಅರಿವನ್ನು ನೀಡಿದರು. ಆದ್ದರಿಂದ ಅವರ ಜನ್ಮದಿನದ ಸಂದರ್ಭದಲ್ಲಿ ಪ್ರತಿ ವರ್ಷ ದೇಶಾದ್ಯಂತ ಆಗಸ್ಟ್ 1ರಂದು ಬಾಯಿಯ ಸ್ವಚ್ಛತಾ ದಿನ ಎಂದು ಆಚರಿಸಲಾಗುತ್ತದೆ. ಬಾಯಿಯಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಗಳೇನೆಂದರೆ ಹುಳುಕು ಹಲ್ಲು, ಹಲ್ಲು ನೋವು, ಹಲ್ಲುಗಳು ಝುಮ್ ಝುಮ್ ಅನಿಸುವುದು, ವಸಡಿನ ರೋಗ, ಬಾಯಿಯ ದುರ್ವಾಸನೆ, ತಂಬಾಕು ವ್ಯಸನಿಗಳಲ್ಲಿ ಬಾಯಿಯ ಕ್ಯಾನ್ಸರ್, ವಕ್ರದಂತ ಹಾಗೂ ಬುದ್ಧಿ ಹಲ್ಲಿನ ಬೆಳವಣಿಗೆಯ ಸಮಸ್ಯೆಗಳು. ಬಾಯಿಯ ಸಮಸ್ಯೆಗಳಿಗೆ ಅತಿ ಮುಖ್ಯ ಕಾರಣವೇನೆಂದರೆ ಹಲ್ಲಿನ ಮೇಲೆ ಸಂಗ್ರಹವಾಗುವ ರೋಗಾಣುಗಳ ಪದರು. ಇದಕ್ಕೆ ನಾವು ಡೆಂಟಲ್ ಪ್ಲಾಕ್ ಎಂದು ಹೇಳುತ್ತೇವೆ. ಅತಿಯಾದ ಸಿಹಿ ಮತ್ತು ಅಂಟು ಪದಾರ್ಥಗಳು, ಚಿಪ್ಸು ಮತ್ತು ಇತರ ಜಂಕ್ ಫುಡ್ಗಳನ್ನು ಸೇವಿಸುವುದರಿಂದ ಈ ರೋಗಾಣುಗಳ ಪದರು ಅಥವಾ ಕೀಟಾಣುಗಳ ಪದರು ಅತಿಯಾಗಿ ಸಂಗ್ರಹಗೊಂಡು ಸಿಮೆಂಟಿನಂತೆ ಗಟ್ಟಿಯಾಗುತ್ತದೆ. ಇದಕ್ಕೆ ನಾವು ಟಾರ್ಟರ್ ಅಥವಾ ಕ್ಯಾಲ್ಕ್ಯುಲಸ್ ಎಂದು ಹೇಳುತ್ತೇವೆ. ಈ ರೋಗಾಣುಗಳ ಪದರು ಅಥವಾ ಕೀಟಾಣುಗಳ ಪದರು ಹಲ್ಲಿನ ಸಮಸ್ಯೆಗಳು ಮತ್ತು ವಸಡಿನ ರೋಗವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಹಲ್ಲಿನ ರೋಗದ ಲಕ್ಷಣಗಳೇನೆಂದರೆ ಹಲ್ಲಿನಲ್ಲಿ ಕಪ್ಪು ಚುಕ್ಕೆ ಅಥವಾ ಕಪ್ಪು ತೂತು ಕಾಣಿಸಿಕೊಳ್ಳುವುದು, ಹಲ್ಲುಗಳು ಝುಮ್ ಝುಮ್ ಅನಿಸುವುದು, ಹಲ್ಲು ನೋವು ಹಾಗೂ ಹಲ್ಲಿನ ಸುತ್ತಮುತ್ತಲಿನ ಚರ್ಮದಲ್ಲಿ ಬಾವು ಕಾಣಿಸಿಕೊಳ್ಳುವುದು, ಇವೆಲ್ಲದ ಜೊತೆ ಜೊತೆಗೆ ಕೆಲವೊಮ್ಮೆ ಜ್ವರ ಕೂಡ ಬರುವುದು. ಇಂತಹ ಸಮಸ್ಯೆಗಳು ಕಂಡುಬಂದಲ್ಲಿ ಸಿಹಿ ಮತ್ತು ಅಂಟು ಪದಾರ್ಥವನ್ನು ತಿನ್ನುವುದು ಸ್ವಲ್ಪ ಕಡಿಮೆ ಮಾಡಬೇಕು. ಅವುಗಳನ್ನು ತಿಂದ ಬಳಿಕ ಬಾಯನ್ನು ಮುಕ್ಕಳಿಸಿ ಸರಿಯಾಗಿ ಹಲ್ಲನ್ನು ಉಜ್ಜಬೇಕು. ಕೂಡಲೇ ನಿಮ್ಮ ದಂತವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಹಲ್ಲುಗಳಲ್ಲಿ ಎರಡು ವಿಧಗಳಿವೆ. ಹಾಲು ಹಲ್ಲುಗಳು ಜನ್ಮದ 6 ತಿಂಗಳಿನಿಂದ 12 ವರ್ಷಗಳವರೆಗೆ ಕಾಣಿಸಿಕೊಳ್ಳುತ್ತವೆ ಹಾಗೂ ಶಾಶ್ವತ ಹಲ್ಲುಗಳು 6 ವರ್ಷದಿಂದ ಜೀವನಾದ್ಯಂತ ನಮ್ಮ ಜೊತೆಗೆ ಇರುತ್ತದೆ. ಹಾಲು ಹಲ್ಲಿನ ಆರೋಗ್ಯವು ಶಾಶ್ವತ ಹಲ್ಲಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಹಲ್ಲಿನ ತೊಂದರೆಗಳು ಕಂಡಲ್ಲಿ ಕೂಡಲೇ ದಂತವೈದ್ಯರನ್ನು ಸಂಪರ್ಕಿಸುವುದು ಬಹಳ ಅಗತ್ಯ. ಬಾಯಿಯಲ್ಲಿ ಮತ್ತೊಂದು ನಿರ್ಲಕ್ಷ್ಯಕ್ಕೆ ಒಳಗಾದ ಸಮಸ್ಯೆ ಎಂದರೆ ವಸಡಿನ ಕಾಯಿಲೆ. ಇದಕ್ಕೆ ಕಾರಣ ಸರಿಯಾಗಿ ಹಲ್ಲುಗಳನ್ನು ಉಜ್ಜದೇ ಇರುವುದು. ಬಾಯಿಯ ದುರ್ವಾಸನೆ, ಹಲ್ಲಿನ ಮೇಲೆ ಕಲೆಗಳು, ಬ್ರಷ್ ಮಾಡಿದಾಗ ವಸಡಿನಿಂದ ರಕ್ತ ಬರುವುದು, ವಸಡಿನಲ್ಲಿ ಬಾವು ಕಾಣಿಸಿಕೊಳ್ಳುವುದು, ಕೆಂಪು ಉರಿಯೂತದಿಂದ ಕೂಡಿದ ವಸಡುಗಳು, ಹಲ್ಲುಗಳು ಅಲುಗಾಡುವುದು, ಇವೆಲ್ಲ ವಸಡಿನ ರೋಗದ ಲಕ್ಷಣಗಳು. ನಮ್ಮ ಸಮಾಜದಲ್ಲಿ ಅತ್ಯಂತ ಪ್ರಮುಖವಾದ ಬಾಯಿಯ ರೋಗ ಎಂದರೆ ಅದು ಬಾಯಿಯ ಅರ್ಬುದದ ರೋಗ ಅಥವಾ ಬಾಯಿಯ ಕ್ಯಾನ್ಸರ್. ಈಗ ಮಾನಸಿಕ ಅಥವಾ ಕೆಲಸದ ಒತ್ತಡದಿಂದ ಜನರು ಅಡಿಕೆ, ಬೀಡಿ, ಸಿಗರೆಟ್, ತಂಬಾಕು, ಪಾನ್, ಗುಟ್ಕಾ ಇತ್ಯಾದಿಗಳನ್ನು ಸೇವಿಸುತ್ತಾರೆ. ಇಂತಹ ಚಟಗಳಿಂದ ಬಾಯಿಯ ಅರ್ಬುದದ ರೋಗ ಅಥವಾ ಬಾಯಿಯ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇದರ ಪ್ರಮುಖ ಲಕ್ಷಣವೇನೆಂದರೆ ಕಾಲಕ್ರಮೇಣವಾಗಿ ದೊಡ್ಡದಾಗುತ್ತಿರುವ ಬಾಯಿಯ ಅಲ್ಸರ್ ಅಥವಾ ಗಡ್ಡೆ. ಸಾಮಾನ್ಯವಾಗಿ ಅರ್ಬುದ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲ, ಆದರೆ ಮಾತ್ರೆ, ಅಣುಕಿರಣ ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆಗಳಿಂದ ಕೇವಲ ರೋಗಿಯ ಜೀವಾವಧಿಯನ್ನು ಹೆಚ್ಚಿಸಬಹುದು. ಆದ್ದರಿಂದ ನಮ್ಮ ಆರೋಗ್ಯಕ್ಕೆ ಈ ದುಶ್ಚಟಗಳನ್ನು ನಿಲ್ಲಿಸುವುದು ಬಹಳ ಅಗತ್ಯ. ಇತ್ತೀಚಿನ ದಿನಗಳಲ್ಲಿ COVID-19 ಗುಣಮುಖರಾದ ಜನರಲ್ಲಿ ರೋಗ ನಿರೋಧಕ ಶಕ್ತಿಯು ಕಡಿಮೆ ಆದ ಕಾರಣ ಬಾಯಿಯಲ್ಲಿ ಮ್ಯೂಕೋರ್ಮೈಕೋಸಿಸ್ ಅಥವಾ ಬ್ಲ್ಯಾಕ್ ಫಂಗಸ್ ರೋಗ ಕಂಡುಬರ್ತಾ ಇದೆ. ಪೋಸ್ಟ್ ಕೋವಿಡ್ ಮ್ಯೂಕೋರ್ಮೈಕೋಸಿಸ್ ಮಧುಮೇಹ ಉಳ್ಳ ಜನರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದಿದೆ. ಆದರೆ ಇದು ಯುವಜನರಲ್ಲಿ ಹಾಗೂ ಮಕ್ಕಳಲ್ಲಿಯೂ ಕೂಡ ಕಾಣಬಹುದು. ಬಾಯಿಯಲ್ಲಿ ಮ್ಯೂಕೋರ್ಮೈಕೋಸಿಸ್ ರೋಗದ ಲಕ್ಷಣಗಳೇನೆಂದರೆ ಕೀವು, ನೋವು ಹಾಗೂ ರಕ್ತ ಸಮೇತ ಬಾಯಿಯ ಅಂಗಳದ ಮೇಲೆ ಅತಿ ಶೀಘ್ರದಲ್ಲಿ ದೊಡ್ಡದಾಗುತ್ತಿರುವ ಅಲ್ಸರ್. ಇದರಿಂದ ಬಾಯಿಯಲ್ಲಿ ನೋವು ಹಾಗೂ ಆಹಾರ ಸೇವಿಸಲು ಕಷ್ಟವಾಗುತ್ತದೆ. ಅದಲ್ಲದೆ ಮ್ಯೂಕೋರ್ಮೈಕೋಸಿಸ್ ರೋಗದಲ್ಲಿ ವಸುಡುಗಳ ಮೇಲೆ ಕೂಡ ಅಲ್ಸರ್ಸ್, ಕೀವು ಹಾಗೂ ಬಾವು ಕಾಣಿಸಿಕೊಳ್ಳುವುದು, ಹಲ್ಲುಗಳು ಅತೀ ಶೀಘ್ರದಲ್ಲಿ ಸಡಿಲಾಗಿ ನಷ್ಟವಾಗುವುದು, ಮುಖ ಹಾಗೂ ಕಣ್ಣಿನ ಸುತ್ತಮುತ್ತಲೂ ಬಾವು ಕಾಣಿಸಿಕೊಳ್ಳುವುದು ಮುಂತಾದ ಲಕ್ಷಣಗಳು ಕಂಡುಬರುತ್ತದೆ. ಆದ್ದರಿಂದ COVID-19 ಚಿಕಿತ್ಸೆಗೆ ಒಳಗಾದ ಜನರ ಬಾಯಿಯಲ್ಲಿ ಇಂತಹ ಲಕ್ಷಣಗಳು ಕಂಡುಬಂದಲ್ಲಿ ದಂತವೈದ್ಯರನ್ನು ಭೇಟಿಯಾಗಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಹಾಗಾದರೆ ಬಾಯಿಯ ಆರೋಗ್ಯವನ್ನು ಹೆಚ್ಚಿಸಲು, ಅದರಲ್ಲಿಯೂ ಕೂಡ ಅತಿ ಮುಖ್ಯವಾಗಿ COVID-19 ಇನ್ಫೆಕ್ಷನ್ಗೆ ಒಳಗಾದ ಜನರ ಬಾಯಿಯ ಆರೋಗ್ಯವನ್ನು ಹೆಚ್ಚಿಸಲು ಅತಿ ಮುಖ್ಯ ಸಲಹೆಗಳೇನೆಂದರೆ, ಪ್ರತಿದಿನ 2 ಸಲ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುಂಚೆ ಹಲ್ಲುಗಳನ್ನು ಚೆನ್ನಾಗಿ ತಿಕ್ಕಿ ಸ್ವಚ್ಛಗೊಳಿಸಬೇಕು. ಬೆರಳು ಮತ್ತು ಟೂತ್ ಪೌಡರ್ ಬದಲಿ ಟೂತ್ ಬ್ರಷ್ ಮತ್ತು ಟೂತ್ ಪೇಸ್ಟನ್ನು ಉಪಯೋಗಿಸಿಕೊಳ್ಬೇಕು. ಬ್ರಷ್ ಮಾಡಿದಾಗ ವಸಡಿನ ಮೇಲೆ ಬಹಳ ಒತ್ತಡ ಹಾಕಬಾರದು. ನಿಧಾನವಾಗಿ ಹಲ್ಲಿನ ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಹಲ್ಲಿನ ಹೊರಮೈ, ಒಳಮೈ ಮತ್ತು ಆಹಾರ ಜಗಿಯುವ ಮೈಯನ್ನು ಸ್ವಚ್ಛಗೊಳಿಸಬೇಕು. ಹಲ್ಲಿನ ಜೊತೆಗೆ ನಾಲಿಗೆಯನ್ನು ಕೂಡ 2 ಸಲ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುಂಚೆ ಟಂಗ್ ಕ್ಲೀನರ್ ಮೂಲಕ ಸ್ವಚ್ಛಗೊಳಿಸಬೇಕು. 2 ಹಲ್ಲುಗಳ ನಡುವಿನ ಆರೋಗ್ಯವನ್ನು ಕಾಪಾಡಲು ಡೆಂಟಲ್ ಫ್ಲಾಸನ್ನು ನಿಯಮಿತವಾಗಿ ಬಳಸಬೇಕು. ಸಮತೋಲನವಾದ ಆಹಾರವನ್ನು ಸೇವಿಸಬೇಕು. ಆದಷ್ಟು ಸಿಹಿ ಮತ್ತು ಅಂಟು ಪದಾರ್ಥ, ಜಂಕ್ ಫುಡ್ಗಳ ಸೇವನೆಯನ್ನು ಕಡಿಮೆ ಮಾಡಿದರೆ ಒಳ್ಳೆಯದು. ದಿನಕ್ಕೆ 1-2 ಲೀಟರಷ್ಟು ನೀರನ್ನು ಕುಡಿಯಬೇಕು. ಬುದ್ಧಿ ಹಲ್ಲು ಹಾಗೂ ಹುಳುಕು ಹಲ್ಲುಗಳಿಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಬುದ್ಧಿ ಹಲ್ಲು ಬರದಿದ್ದಲ್ಲಿ ಅದನ್ನು ತೆಗೆಸ್ಕೊಂಡು ಬಿಡುವುದು ಒಳ್ಳೆಯದು. ದುಶ್ಚಟಗಳಿಂದ ದೂರವಿರಬೇಕು. ವರ್ಷಕ್ಕೆ 2 ಬಾರಿ ಆದರೂ ನಿಮ್ಮ ದಂತವೈದ್ಯರನ್ನು ಭೇಟಿಯಾಗಿ ಓರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಅಗತ್ಯವಿದ್ದಲ್ಲಿ ಸೂಕ್ತವಾದ ದಂತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ನಮ್ಮ ಬಾಯಿಯು ನಮ್ಮ ದೇಹದ ಒಂದು ಪ್ರಮುಖ ಅಂಗವಾಗಿರುವುದರಿಂದ ನಮ್ಮ ಬಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಬೇಕು. ಏಕೆಂದರೆ ಬಾಯಿಯ ಉತ್ತಮ ಆರೋಗ್ಯ ಸರ್ವಾಂಗೀಣ ಉತ್ತಮ ಆರೋಗ್ಯ. ಡಾಕ್ಟರ್ ಪ್ರಗತಿ ಭಟ್ ಅವರೇ, ಬಹಳ ಒಳ್ಳೆಯ ಮಾಹಿತಿ ಜೊತೆಗೆ ಸಲಹೆಗಳನ್ನು ನೀಡಿದ್ರಿ. ಸಾಮಾನ್ಯವಾಗಿ ಎಲ್ಲರೂ ಏನನ್ನು ಅನುಸರಿಸಬೇಕು ಅನ್ನೋದ್ರ ಜೊತೆಗೆ ಈ COVID-19 ಸಮಯದೊಳಗೆ ಯಾವ ರೀತಿಯ ಸಮಸ್ಯೆ ಆಗಬಹುದು, ಸಮಸ್ಯೆ ಆಯಿತು ಅಂತಂದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಬಹಳ ಸವಿಸ್ತಾರವಾಗಿ ನಮ್ಮ ಶ್ರೋತೃಗಳಿಗೆ ತಿಳಿಯೋ ಹಂಗೆ ಹೇಳಿರಿ. ಧನ್ಯವಾದಗಳು. ಈಗ ನಮ್ಮ ಶ್ರೋತೃಗಳು ತಮ್ಮ ಪ್ರಶ್ನೆಗಳೊಂದಿಗೆ ಕಾಯ್ಲಿಕ್ಕತ್ತಾರ. ಒಂದೊಂದಾಗಿ ಪ್ರಶ್ನೆಗಳನ್ನು ತಗೊಳ್ಳೋಣ. ಡಾಕ್ಟರ್ ಹಲೋ. ಹಲೋ ಹಲೋ ಮೇಡಮ್, ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳ್ರಿ. ನಮ್ದು ಇವಾಗ 15 ದಿವಸ ಆದ್ರೆ ಸಿಡಿ ಹಲ್ಲು ನೋವು ಬರಕತ್ತೆ. ಒಂದ್ ನಿಮಿಷ ಡಾಕ್ಟರ್ ಇದ್ದಾರ ಕೇಳ್ರಿ, ನಿಮ್ಮ ಹೆಸರು ಹೇಳ್ರಿ, ಯಾವ ಊರ್ ಅಂತ ಹೇಳ್ರಿ? ಹರಪನಹಳ್ಳಿ ತಾಲೂಕ್ ಹಲವಾಗಲು. ಹಲವಾಗಲು ಗ್ರಾಮದಿಂದ ಯಾರು ಮಾತಾಡೋದು? ಪರಮೇಶ್ ಅಂತ ಹೇಳ್ರಿ. ಹಾ, ಈಗ ಪ್ರಶ್ನೆ ಕೇಳ್ರಿ ಪರಮೇಶ್, ಡಾಕ್ಟರ್ ಇದ್ದಾರ? ಮೇಡಮ್ ರೀ. ಹಾ ಹೇಳಿ ಪರಮೇಶ್ ಅವ್ರೆ. ನಮ್ದು ಹಲವಾಗ್ಲಿದ್ದಾರೆ ಮಾತ್ರ ಮಾತಾಡೋದು. ಓಕೆ. ಹಲ್ನೋವು ಬಹಳ ಬಂದ್ಬಿಡತ್ರಿ ಈಗ 15 ದಿವಸ ಆಯ್ತು. ಹಂಗಾಗಿ ಏನ್ ಮಾಡಕ್ ಅಂತ ಅರ್ಥ ಆಗ್ಬೋದ್ರಿ. ನೀವು ನಿಮ್ಮ ಸುತ್ತ ಡೆಂಟಿಸ್ಟ್ ಕಡೆ ಭೇಟಿಯಾಗಿದ್ದೀರಾ ಈ ಸಮಸ್ಯೆಗೆ? ಇಲ್ಲರೀ, ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ್ಕೊಂಡಿದ್ವಿ, ಇದಾಗಿಲ್ಲರಿ. ಇಲ್ಲ, ನೀವು ಹಲ್ಲಿನ ಸಮಸ್ಯೆ ಇದ್ರೆ ನಿಮ್ಮ ದಂತವೈದ್ಯರನ್ನೇ ಭೇಟಿಯಾಗಬೇಕು ಫಸ್ಟ್. ಹಾಂ, ಸೊ ನೀವು ಭೇಟಿಯಾದಾಗ ನಿಮ್ಗೆ ಹಲ್ಲು ನೋವು ಇದೆ ಅಂತ ಹೇಳ್ತಾರೆ. ಸೊ ನಾವು ಫಸ್ಟ್ ಎಷ್ಟು ಡೀಪ್ ಇದೆ ಹಲ್ಲು ನೋವು ನಿಮಗೆ, ಎದಕ್ಕಾಗ್ತಾ ಇದೆ, ನೀವು ಮಲಗಿದಾಗ ನೋವು ಆಗುತ್ತಾ, ಬರೀ ಸ್ವೀಟ್ ತಿಂದಾಗ ನೋವು ಆಗುತ್ತಾ, ಅದನ್ನೆಲ್ಲ ರೂಲ್ ಔಟ್ ಮಾಡಬೇಕಾಗುತ್ತೆ. ನೀವು ಮಲಗಿದಾಗ ನಿಮಗೆ ಹಲ್ಲು ನೋವು ಆಗುತ್ತಾ, ಹಲ್ಲು ನೋವಿಂದ ನೀವು ಎದ್ದೇಳೋದು ಹಂಗೇನಾದರೂ ಆಗುತ್ತಾ ನಿಮಗೆ? ಹಂಗಾದ್ರೆ ಪರಮೇಶ್ ಅವ್ರೆ, ನಿಮ್ಗೆ ಇದು ಹಲ್ಲಿನ ಇನ್ಫೆಕ್ಷನ್ ಬೇರಿಗೆ ಸ್ಪ್ರೆಡ್ ಆಗಿದೆ ಅಂತ ಅನ್ಸುತ್ತೆ. ಸೊ ಯೂಶ್ವಲಿ ಬೇರಿನ ಸಮಸ್ಯೆ ಇದ್ದಾಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅನ್ನ ಮಾಡಿ ನಿಮ್ಗೆ ಈ ಚಿಕಿತ್ಸೆ ತಗೊಂಡ್ರೆ ನಿಮ್ಗೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಸೊ ನೀವು ಆದಷ್ಟು ಬೇಗ ನಿಮ್ಮ ದಂತವೈದ್ಯರನ್ನು ಭೇಟಿಯಾಗಿ, ಇಲ್ಲ ನೀವು ನಮ್ಮ SDM ಸಂಸ್ಥೆಗೆ ಬಂದರೂ ಸಹ ನಿಮಗೆ ನೀವು ಎಕ್ಸ್ರೇ ಮಾಡಿ ನಿಮಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬೇಕು. ನಿಮ್ಮ ಕೇಸಲ್ಲಿ ನಿಮಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ, ಆರಾಮಾಗುತ್ತೆ. ನೋ ಪ್ರಾಬ್ಲಮ್, ಒಂದು ಕಡೆ ಟ್ರೀಟ್ಮೆಂಟ್ ಮಾಡಿ ನಂತರ ಅಟ್ ಕಡೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಮುಂದಿನ ಹಲ್ಲನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಓಕೆ ಮೇಡಮ್, ಅವ್ರು ಹೇಳ್ತಾರೆ ಆಮೇಲೆ ಕಾರ್ಯಕ್ರಮದ ಕೊನೆಗೆ ಹೇಳ್ತೀವಿ. ಪರಮೇಶ್ ಕೇಳ್ತಾ ಇರಿ. ಧನ್ಯವಾದ. ಹಲೋ ಹಲೋ ಹೇಳ್ರಿ, ಯಾರು ಮಾತಾಡೋದು? SDM ಆರೋಗ್ಯ ಸಂವಾದ. ಹಲೋ, ನಾನು ಬೆಳಗಾವಿ ಜಿಲ್ಲೆ ರಾಮಪುರ ತಾಲೂಕು ಕಟ್ಕೋಳದಿಂದ ಗಂಗಪ್ಪ ಸಿದ್ದನವರು ಮಾತಾಡೋದು. ಕಟ್ಕೋಳದಿಂದ ಗಂಗಪ್ಪ? ಹೌದ್. ಹಾ ಹೇಳ್ರಿ. ಈ ಒಸಡುಗಳು ಬಹಳಷ್ಟು ರಕ್ತ ಮತ್ತು ಹಲ್ಲಿನೊಳಗಂದು ಇದಾಗತ್ತೆ. ಸೂಕ್ಷ್ಮ ಆಹಾರ, ಸ್ವೀಟ್ ಆಹಾರ ತಿನ್ನೋದ್ರಿಂದ ಮತ್ತು ಹಲ್ಲು ಸ್ವಚ್ಛ ತೊಳಿತೀವಿ, ಸ್ವಲ್ಪ ಬಾವುಗಳು ಬರ್ತಿರ್ತಾವೆ, ಮತ್ತು ಮೇಲಿಂದ ಮೇಲೆ ಈ ಹಲ್ಲುಗಳು ಹೊಡಿತಿರ್ತಾವೆ. ಓಕೆ, ನಿಮಗೆ ಈ ಒಸಡಿನಲ್ಲಿ ಸಮಸ್ಯೆಗಳು ಯಾವ ಟೈಮಿಂದ ಬರ್ತಾ ಇದೆ, ಎಷ್ಟು ಟೈಮ್ ಆಯಿತು? ಅದು 2-3 ಸರಿ ಸಂಜೆ ಟೈಮ್ ಅಂದಾಕಿ ಹಲ್ಲು ಅನ್ನುವಂತಹ. ಕರೆಕ್ಟ್. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ನಿಮಗೆ? ಇದು ಒಂದು 2 ವರ್ಷ ಆಯಿತು. ಓಕೆ, ಇದು ನಿಮಗೆ ಒಸಡಿನ ರೋಗದ ಒಂದು ಪ್ರಮುಖ ಲಕ್ಷಣ. ಇದೊಂದು ಒಸಡಿನ ರೋಗ ಏನಿರ್ತದಲ್ಲ, ಸೈಲೆಂಟ್ ಕಿಲ್ಲರ್ ತನ ಇರುತ್ತೆ. ಓಕೆ, ಯಾಕಂದರೆ ನಾವು ಯೂಶ್ವಲಿ ನಮ್ಮ ಜನರಲ್ಲಿ ನೋವಿದ್ರೆ ಅಷ್ಟೇ ಕಾಯಿಲೆ ಅಂತ ನಾವು ಕಲ್ಪನೆ ಮಾಡ್ಕೋತೀವಿ. ಇದು ಒಸಡಿನ ರೋಗದ ಲಕ್ಷಣ, ನಿಮಗೆ ಒಸಡಿಯಲ್ಲಿ ರಗತ ಬರೋದು ಅಂತ. ಸೊ ಇದಕ್ಕೆ ಮುಖ್ಯ ಕಾರಣ ನಾನು ಮುಂಚೆ ಹೇಳಿದ ಹಾಗೆ ನಿಮ್ಮದು ಹಲ್ಲಿನ ಮೇಲೆ ಇದು ಡೆಂಟಲ್ ಪ್ಲಾಕ್ ಫಾರ್ಮ್ ಆಗಿರ್ತದೆ. ಸೊ ಅದೆಲ್ಲ ಕೀಟಾಣುಗಳ ಪದರು ಹಲ್ಲಿನಿಂದ ಒಸಡಿನ ಒಳಗಡೆ ಸ್ಪ್ರೆಡ್ ಆದಾಗ ನಿಮಗೆ ಈ ಥರ ಒಸಡಿನ ರೋಗದ ಲಕ್ಷಣ ಕಂಡು ಬರುತ್ತದೆ. ಅದರಲ್ಲಿ ನಿಮಗೆ ಒಸಡಿಯಲ್ಲಿ ಬ್ರಷ್ ಮಾಡಿದಾಗ ಎಲ್ಲ ನಿಮಗೆ ಒಸಡಿಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳ್ತಿದ್ದೀರಿ. ಸೊ ನೀವೇನು ಮಾಡಬೇಕಂದ್ರೆ ನಿಮ್ಮ ಸಮೀಪದ ದಂತವೈದ್ಯರನ್ನು ಭೇಟಿಯಾಗಿ ಒಮ್ಮೆ ಡೀಪಾಗಿ ಕ್ಲೀನಿಂಗ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಆವಾಗ ಏನಾಗುತ್ತಂದರೆ ಒಸಡಿ ಒಳಗಿದ್ದ ಎಲ್ಲ ಈ ರೋಗಾಣುಗಳ ಪದರು ಎಲ್ಲ ತೆಗೆದಾಗ ಒಸಡಿನ ಆರೋಗ್ಯ ಹೆಚ್ಚಿಸುತ್ತಾ ಈ ಥರ ನಿಮ್ಮ ಒಸಡಿನಲ್ಲಿ ಏನು ರಕ್ತ ಬರ್ತಾ ಇದೆಯಲ್ಲ ಆ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗ್ತದೆ. ಫ್ಲಾಸ್, ಹೌದು, ಅದು ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನಿಮ್ಗೆ ಈ ತರ ಒಸಡಿನ ರೋಗದ ಸಮಸ್ಯೆ ಇದ್ರೆ ಡೆಂಟಲ್ ಫ್ಲಾಸ್ ಅನ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಯಾಕಂದ್ರೆ ಈ ರೋಗಾಣುಗಳ ಪದರು ಅಥವಾ ಕೀಟಾಣುಗಳ ಪದರು ಅಂತ ಏನು ಹೇಳಿದ್ನಲ್ಲ, ಅದು ಯೂಶ್ವಲಿ ನೀವು ಬ್ರಷ್ ಮಾಡಿದಾಗ ಹಲ್ಲಿನ ಮೇಲಿನ ಪದರು ಹೋಗುತ್ತೆ. ಆದರೂ ನಿಮ್ಮ ಟೂತ್ ಬ್ರಷ್ ಇದು ಬ್ರಿಸಲ್ಸ್ ಏನಿರ್ತದಲ್ಲ, ಅದು ಎರಡು ಹಲ್ಲುಗಳ ನಡುವೆ ಎಫಿಷಿಯೆಂಟ್ಲಿ ಕ್ಲೀನ್ ಆಗುದಿಲ್ಲ. ಅದಕ್ಕೆ ಈ ಡೆಂಟಲ್ ಫ್ಲಾಸ್ ಅನ್ನ ಯೂಸ್ ಮಾಡಬೇಕು. ಇದೊಂದು ದಾರದ ತರ ಮಟೀರಿಯಲ್ ಇರುತ್ತೆ. ಸೊ ಅದು ನೀವು ಎರಡು ಹಲ್ಲುಗಳ ನಡುವೆ ಅದನ್ನು ಉಪಯೋಗಿಸ್ಕೊಂಡು ಕ್ಲೀನ್ ಮಾಡಿದಾಗ ನಿಮಗೆ ಆ ಎರಡು ಹಲ್ಲು ನಡುವಿನ ಆರೋಗ್ಯ ಹೆಚ್ಚಿಸ್ಕೊಳ್ಬೋದು. ಹುಳುಕು ಹಲ್ಲು ಆಗುವುದನ್ನು ಪ್ರಿವೆಂಟ್ ಮಾಡ್ಬೋದು, ಒಸಡಿನ ರೋಗವನ್ನು ಸಹ ನೀವು ಪ್ರಿವೆಂಟ್ ಮಾಡಿಸ್ಕೊಳ್ಬಹುದು. ಸೊ ಡೆಂಟಲ್ ಫ್ಲಾಸ್ ಅನ್ನು ಬಳಸ್ಕೊಳ್ಬೇಕು. ಈಗ ಸಂಗಪ್ಪ ನಮ್ಮ ಚಿಕ್ಕನ ಬಂದ್ರೆ ಹಲ್ಲು ಏಕ ಕ್ಲೀನ್ ಮಾಡಿರ್ತಾನೆ, ಆದರೂ ಹಲ್ಲು ಸ್ವಲ್ಪ ಒಳಗಾಡಕತ್ತಿರ ಕಡಿಮೆ ವಯಸ್ಸು ರೀ, ಒಂದು 35. ಹಲ್ಲು ಕ್ಲೀನ್ ಮಾಡೋದು ಒಂದು, ಡೀಪ್ ಕ್ಲೀನಿಂಗ್ ಮಾಡಿಸ್ಕೊಳ್ಬೇಕು. ಯೂಶ್ವಲಿ ನೀವು ಡೆಂಟಿಸ್ಟ್ ಹತ್ರ ಹೋದಾಗ ಹಲ್ಲಿನ ಮೇಲೆ ಸ್ವಚ್ಛ ಮಾಡಿ ಬಿಡ್ತಾರೆ. ನೀವು ಒಸಡು ರೋಗ ತಜ್ಞರನ್ನು ಭೇಟಿಯಾದರೆ ಅವರು ಡೀಪ್ ಕ್ಲೀನಿಂಗ್ ಮಾಡ್ತಾರೆ. ಯಾಕಂದರೆ ಒಸಡಿನ ಒಳಗಡೆ ಕ್ಲೀನಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸ್ಪೆಷಲಿ ಹಲ್ಲು ಮತ್ತು ಒಸಡು ಎಲ್ಲಿ ಮೀಟ್ ಆಗುತ್ತಲ್ಲ ಅದು ಗಮ್ ಲೈನ್ಸ್ ಅಂತ ಹೇಳ್ತೀವಿ. ಅದರಿಂದ ಇನ್ಫೆಕ್ಷನ್ ಒಸಡಿಗೆ ಸ್ಪ್ರೆಡ್ ಆದಾಗ ಈ ಥರ ಒಸಡಿನ ರೋಗಗಳು ಕಂಡು ಬರ್ತದೆ. ಸೊ ನೀವು ನಿಮ್ಮ ದಂತವೈದ್ಯರನ್ನು ಭೇಟಿಯಾಗಿ, ಸ್ಪೆಷಲಿ ಪೆರಿಯೋಡಾಂಟಿಸ್ಟ್ ಅಥವಾ ಒಸಡು ರೋಗ ತಜ್ಞರನ್ನು ಭೇಟಿಯಾಗಿ ಡೀಪ್ ಕ್ಲೀನಿಂಗ್ ಮಾಡಿಸ್ಕೊಳ್ಳಿ. ಅವಾಗ ಅವರಿಗೆ ಖಂಡಿತ ಪರಿಹಾರ ಸಿಗುತ್ತೆ. ಧನ್ಯವಾದ ಗಂಗಪ್ಪ ಅವರಿಗೆ, ಧನ್ಯವಾದ. ಮೇಡಮ್, ಈ ಸಂದರ್ಭದೊಳಗೆ ಈ ಫ್ಲಾಸನ್ನು ಉಪಯೋಗಿಸ್ಕೊಳ್ಳೋದ್ರ ಬಗ್ಗೆ ಒಸಡು ಮತ್ತು ಹಲ್ಲು ಸ್ವಲ್ಪ ನಮ್ಮ ಶ್ರೋತೃಗಳ ನಡು ಒಂದು ಸ್ವಲ್ಪ ಇದು ಇರ್ತದೆ, ಅವೆರಡರ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನು ನಮ್ಮ ಶ್ರೋತೃಗಳು ತಿಳ್ಕೋಬೇಕು ಅಂತ ಆಸೆ ಪಡ್ತಾರೆ. ಆ ಬಗ್ಗೆ ಒಂದಿಷ್ಟು ಹೇಳ್ತೀರಿ. ಈಗ ವಸಡಿ ಅಂತ ಏನಿರುತ್ತಲ್ಲ ಅದು ಒಂದು, ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಇದು ಫೌಂಡೇಶನ್ ಇದ್ದ ಹಾಗೆ, ಈಗ ಫೌಂಡೇಶನ್ ಚೆನ್ನಾಗಿತ್ತಂದರೆ ನಾವು ಮನೆ ಕಟ್ಟುವಾಗ ಫಾರ್ ಎಕ್ಸಾಂಪಲ್ ಫೌಂಡೇಶನ್ ಚೆನ್ನಾಗಿತ್ತಂದರೆ ನಾವು ಕಟ್ಟಿದ ಮನೆ ಗಟ್ಟುಮುಟ್ಟಾಗಿರುತ್ತೆ. ಅದೇ ಥರ ವಸಡು ಚೆನ್ನಾಗಿತ್ತಂದರೆ ನಮ್ಮ ಹಲ್ಲು ಆರೋಗ್ಯವಾಗಿರ್ತದೆ. ವಸಡು ನಮ್ಮದು ಒಂದು ಬಿಲ್ಡಿಂಗ್ ಇದು ಫೌಂಡೇಶನ್ ಇದ್ದ ಹಾಗೆ. ಸೊ ನಿಮ್ಮ ಹಲ್ಲುಗಳು ಚೆನ್ನಾಗಿರಬಹುದು, ಹಲ್ಲಲ್ಲಿ ಏನೂ ಹುಳುಕಿರ್ಲಿಕ್ಕಿಲ್ಲ, ನೀವು ಎರಡು ಸಲ ಚೆನ್ನಾಗಿ ಬ್ರಷ್ ಮಾಡ್ತಿರ್ಬೋದು, ಡೆಂಟಲ್ ಫ್ಲಾಸನ್ನು ಯೂಸ್ ಮಾಡ್ತಿರ್ಬೋದು, ಆದರೂ ಹಲ್ಲು ಅಲ್ಗಾಡ್ತಿದೆ ಅಂತ ಸಮಸ್ಯೆ ಇದ್ದರೆ ಅದು ವಸಡಿನ ರೋಗದ ಲಕ್ಷಣ. ಇದಕ್ಕೆ ಮುಖ್ಯ ಕಾರಣ ಎಂದರೆ ಹಲ್ಲಿನ ಮೇಲೆ ಸಂಗ್ರಹವಾಗುವ ರೋಗಾಣುಗಳ ಪದರು. ಸೊ ಯೂಶ್ವಲಿ ನಾವು ಓರಲ್ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ ಭಾಳಷ್ಟು ಮಂದಿ ಭಾಳಷ್ಟು ಈಗ ಅವೇರ್ನೆಸ್ ಇದೆ, ಭಾಳಷ್ಟು ಕಾಷಿಯಸ್ ಇದ್ದಾರೆ. ಸೊ ಅವ್ರು ಬ್ರಷ್ ಮಾಡಿದಾಗ ಆಬ್ವಿಯಸ್ಲಿ ಎರಡು ಸರ್ತಿನೂ ಬ್ರಷ್ ಮಾಡ್ತಾರೆ, ಆದರೆ ಎರಡು ಹಲ್ಲಿನ ನಡುವಿನ ಜಾಗವನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಈ ಇನ್ಫೆಕ್ಷನ್ ಏನಿರುತ್ತಲ್ಲ ಅದು ವಸಡಿಗೆ, ಏನು ನಾವು ಡೆಂಟಲ್ ಪ್ಲಾಕ್ ಅಥವಾ ಹಲ್ಲಿನ ಮೇಲೆ ಸಂಗ್ರಹವಾಗೋದು ರೋಗಾಣುಗಳ ಪದರು ಅಂತ ಹೇಳ್ತೇವಲ್ಲ, ಅದು ಹಲ್ಲಿನಿಂದ ವಸಡು ಒಳಗಡೆ ಸ್ಪ್ರೆಡ್ ಆಗ್ತಾ ವಸಡಿನ ಜೀವ ಸ್ವಲ್ಪ ಕುಂಠಿತವಾಗಿ ಹಲ್ಲುಗಳು ಸಡಿಲಾಗಿ ನಷ್ಟವಾಗುತ್ತೆ. ಇದ್ರ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ವಸಡಿನ ರೋಗದ ಲಕ್ಷಣ ಏನಿರುತ್ತದಲ್ಲ ಅದು ಇಟ್ಸ್ ಲೈಕ್ ಅ ಸೈಲೆಂಟ್ ಕಿಲ್ಲರ್. ಸೊ ನಿಮ್ಗೆ ಅದು ನೋವೇನು ಗೊತ್ತಾಗೋದಿಲ್ಲ. ಬಹಳಷ್ಟು ಮಂದಿ ನಮ್ಮ ಕಡೆ 35-40 ಇಯರ್ಸ್ಗೆ ಅಷ್ಟೇ ನಮ್ಮ ಕಡೆ ಹಲ್ಲು ಬೀಳೋರ್ ಟೈಮಲ್ಲಿ ಬರ್ತಾರೆ. ಸೊ ಆ್ಯಂಡ್ ಇನ್ನೊಂದು ಹಲ್ಲು ನೋವು ಅಂದರೆ ಹಲ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹಲ್ಲು ನೋವು ಕಾಣಿಸ್ತದೆ, ಹಲ್ಲು ಅಲ್ಲಿ ಚುಕ್ಕೆ ಕಾಣಿಸ್ತದೆ. ಸೊ ಕೂಡಲೇ ನೀವು ತಕ್ಷಣ ದಂತ ವೈದ್ಯರನ್ನು ಭೇಟಿಯಾಗಿ ಸಂಪರ್ಕ ಮಾಡಿ ಟ್ರೀಟ್ಮೆಂಟ್ ತಗೊಳ್ಬೋದು, ಆದರೆ ವಸಡಿನ ರೋಗ ಆ ಥರ ಇರುವುದಿಲ್ಲ. ಸೊ ಅದಕ್ಕೆ ನಾವು ಡೆಂಟಲ್ ಫ್ಲಾಸನ್ನು ಯೂಸ್ ಮಾಡಿ ಹಲ್ಲನ್ನು ಎರಡು ಹಲ್ಲಿನ ನಡುವಿನ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ವಸಡಿನ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೇಕು. ಬಹಳ ಒಳ್ಳೆ ಮಾಹಿತಿ ಕೊಟ್ರಿ ಪ್ರಗತಿ. ಮತ್ತೆ ಬಹಳಷ್ಟು ಪ್ರಶ್ನೆಗಳವ ಕೇಳೋಣ. ಎಸ್ ಜಿ ಎಂ ಆರೋಗ್ಯ ಸಂವಾದ. ಹಲೋ. ಹಾ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಯಾರು ಮಾತಾಡೋದು? ನಮಸ್ಕಾರ ರೀ ಡಾಕ್ಟ್ರ. ನಮಸ್ಕಾರ ರೀ. ನಾವು ಹುಣಗುಂದ ತಾಲೂಕಿನಿಂದ ಅನುರಾಧ ಮಂಗಳಗುಡ್ಡ ಅಂತ್ರಿ. ಪ್ರಶ್ನೆ ಕೇಳ್ರಿ ಅನುರಾಧ. ಇದು ನಮ್ಮ ಮಗ ಈಗ 13 ವರ್ಷ ಅದಾನ್ರಿ. ಅವನ್ಗ ಹಲ್ಲು ಹುಳ ತಿನ್ನಾಗುಂತಾವ್ರಿ. ಈಗ ಒಂದ್ ತಿಂದೈತ್ರಿ, ಮತ್ ಮಗ್ಳು ತಿನ್ನಾಗುಂತೈತ್ರಿ, ಹಂಗ ಸಾಲ್ಕ ತಿಂತಾವ್ ಏನ್ರಿ ಮೇಡಮ್? ಅವರು ಹೌದು, ಹಾಗೆ ಸಾಧ್ಯತೆ ಇದೆ. ಈಗ ನೀವು ಒಂದ್ ಇನ್ನೊಂದು ನಮ್ ಜನರಲ್ಲಿ ಹಲ್ಲಲ್ಲಿ ಈ ತರ ಹುಳುಕಿತ್ತಂದ್ರೆ ಒಂದ್ ಕಲ್ಪನೆ ಅಂದ್ರೆ ಒಂದ್ ಹಲ್ ಬೈ ಚಾನ್ಸ್ ಹುಳುಕಾಗಿ ಬಿದ್ದು ಬಿಡ್ತಂದ್ರೆ ನಡೀತದೆ, ದೇವ್ರು 32 ಹಲ್ ಕೊಟ್ಟಿದ್ದಾನೆ, ಏನಾದ್ರೂ ಮ್ಯಾನೇಜ್ ಮಾಡ್ಬೋದು ಅಂತ ಕಲ್ಪನೆ ಇರುತ್ತೆ. ಬಟ್ ಅನುರಾಧ ಅವರೇ, ಒಂದ್ ಹಲ್ಲಿಂದ ಇನ್ಫೆಕ್ಷನ್ ಇನ್ನೊಂದು ಹಲ್ಲಿಗೆ ಹರಡುತ್ತೆ. ಸೊ ನೀವು ಆದಷ್ಟು ಬೇಗ ನಿಮ್ಮ ದಂತ ವೈದ್ಯರನ್ನು ಭೇಟಿಯಾಗಿ ಆ ಹುಳುಕ ಹಲ್ಲಿ ಏನಿದೆ ಅಲ್ಲ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಸೂಕ್ತ ಚಿಕಿತ್ಸೆ ಮಾಡ್ಕೊಳ್ಳಿ. ಎಕ್ಸ್ರೇ ಎಲ್ಲ ಮಾಡಿ ಗೊತ್ತಾಗುತ್ತೆ ನರಕ್ಕೂ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ ಅಂತ. ಯಾಕಂದರೆ ನರಕ್ಕೆ ಇನ್ಫೆಕ್ಷನ್ ಸ್ಪ್ರೆಡ್ ಆಯ್ತಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ, ಬೇರೇನು ಸಮಸ್ಯೆ ಮಾಡಬೇಕಾಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿದ್ದರೆ ಬರೀ ಸಿಮೆಂಟ್ ಅಥವಾ ಬೆಳ್ಳಿ ತುಂಬಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ. ಸೊ ಹಲ್ಲು ಇನ್ಫೆಕ್ಷನ್ ಒಂದರಿಂದ ಒಂದು ಸ್ಪ್ರೆಡ್ ಆಗುತ್ತೆ. ಸೊ ತಕ್ಷಣ ನಿಮ್ಮ ದಂತ ವೈದ್ಯರನ್ನು ಭೇಟಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಹ್ಞೂ ರೀ ಮೇಡಮ್. ಅವ್ರ ಇನ್ನೊಂದು ಪ್ರಶ್ನೆ ಐತ್ರಿ. ಹಾಂ ಕೇಳಿ. ಲಗುನೇ ಕೇಳ್ರಿ ಅನುರಾಧ. 14 ವರ್ಷ ಬೇಕದ್ರಿ. ನಿಮ್ಮ ಮಗಳು ಮುಂದ ಎರಡ್ ಹಲ್ ಬಿಟ್ಟು ಮೂರನೇ ಹಲ್ಲು ಸ್ವಲ್ಪ ಯಾಸಿ ಬಂದೈತ್ರಿ. ವಯಸ್ಸು ಎಷ್ಟು ಅವಳದು? 14 ವಯಸ್ಸು ಐತ್ರಿ ಈಗ. ಓಕೆ. ಅದು ಸೀದ ಮಾಡಕ್ ಬರುತ್ತೇನ್ರಿ? ಹಾಂ, ಅಡ್ಡಾದಡ್ಡಿ ಹಲ್ಲು ಅಡ್ಡಾದಡ್ಡಿ ಯೂಶುವಲಿ ಬಂದಿರ್ತದೆ ಈ ವಯಸ್ಸಲ್ಲಿ. ನೀವು ಅದು ವಕ್ರದಂತ ಚಿಕಿತ್ಸಾ ಸ್ಪೆಷಲಿಸ್ಟ್ ಇರ್ತಾರೆ. ನೀವು ನಮ್ಮ ಎಸ್ ಡಿ ಎಂ ಸಂಸ್ಥೆಗೆ ಬಂದರೆ ವಕ್ರದಂತ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಅದು ಹಲ್ಲು ಸೀದ ತಂತಿ ಹಾಕಿ ಸರಿಗೆ ಹಾಕಿ ಟ್ರೀಟ್ಮೆಂಟ್ ಅದು ಹಲ್ಲೆಲ್ಲ ಚೆನ್ನಾಗಿ ಮಾಡಿ ಕೊಡ್ತಾರೆ. ಧನ್ಯವಾದ ಅನುರಾಧ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಾಂ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಯಾರು ಮಾತಾಡೋದು? ರಾಮದುರ್ಗ ತಾಲೂಕು. ಹಾಂ ಕೇಳ್ರಿ ಭೀಮಪ್ಪ, ಪ್ರಶ್ನೆ ಕೇಳ್ರಿ. ಹಲ್ಲು ಹುಳುಕಿಗೆ ಅತಿ ಮುಖ್ಯ ಕಾರಣ ಹಲ್ಲಿನ ಮೇಲೆ ಸಂಗ್ರಹವಾಗುವ ರೋಗಾಣುಗಳ ಪದರು ಅಥವಾ ಕೀಟಾಣುಗಳ ಪದರು. ಸೊ ಈ ಕೀಟಾಣುಗಳೇನಿರ್ತದಲ್ಲ, ನೀವು ತಿಂದ ತಕ್ಷಣ ನೀವು ಚೆನ್ನಾಗಿ ಹಲ್ಲು ಬ್ರಷ್ ಮಾಡಲಿಲ್ಲ ಅಂದರೆ ಅಥವಾ ಬಾಯಿ ಮುಕ್ಕಳಿಸಲಿಲ್ಲ ಅಂದರೆ ಕ್ರಮೇಣ ಇದು ನೀವು ತುಂಬ ವರ್ಷಾನ್ ಕಡಲೆ ಈ ಥರ ಮಾಡ್ತಾ ಹೋದಾಗ ಏನಾಗುತ್ತಂದ್ರೆ ಈ ಹುಳಗಳು ನಿಮ್ಮ ಹಲ್ಲನ್ನು ತಿನ್ನಲಿಕ್ಕೆ ಚಾಲು ಮಾಡ್ತಾವೆ. ಸೊ ಹಾಂ, ಸೊ ಒಮ್ಮೆ ಇನ್ಫೆಕ್ಷನ್ ಡೀಪ್ ಆಗಿ ಹೋಯ್ತಂದ್ರೆ ನಿಮಗೆ ಹಲ್ಲು ನೋವು, ಬಾವು, ವಸಡಿನ ಚಿಕಿತ್ಸೆ, ಎಲ್ಲ ವಸಡಿನ ಸಮಸ್ಯೆಗಳೆಲ್ಲ. ಇದು ಭೀಮಪ್ಪ ಅವ್ರ ಜೊತೆಗೆ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯಿಸುವಂತಹ ಡಾಕ್ಟರ್ ಅಲ್ಲ. ಬಹಳ ಒಳ್ಳೆ ಪ್ರಶ್ನೆ ಭೀಮಪ್ಪ, ಧನ್ಯವಾದ. ಹಲೋ ಹಲೋ ಹಲೋ ಹಾ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಪ್ರಶ್ನೆ ಕೇಳ್ರಿ, ಯಾರು ಮಾತಾಡೋದು? ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಧವಳಪುರ ಗ್ರಾಮದಿಂದ ನಂಬರ್ ಮಾಡ್ತಾರದ. ಹಾ, ತಮ್ಮ ಹೆಸರು? ಧವಳಪುರ. ಧವಳಪುರ ನಾರಾಯಣ ಅಂತ. ಹಾ ಹಾ, ಪ್ರಶ್ನೆ ಕೇಳಿ. ಆರು ತಿಂಗಳಿಂದ ಡಾಕ್ಟ್ರೇ ಹಲ್ಲು ಬೆಳಿಗ್ಗೆ ಪೇಸ್ಟ್ ಮಾಡಕ್ಕೆಲ್ಲ ಅಷ್ಟು ಮಟ್ಟಿ ಜುಮ್ ಅಂತತೆ. ನೀವು ಹಲ್ಲು ಬ್ರಷ್ ಮತ್ತೆ ಪೇಸ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರ? ಹೌದೌದು, ಎರಡ್ ಸಾರಿ ಡಾಕ್ಟರ್ ಹತ್ರ ಹೋಗಿದ್ದೆ ನಾನು, ಒಂದ್ ಎಂಟು ಹಬ್ಬಸ್ ಕೊಟ್ಟಿದ್ರು, ಆಮೇಲೆ ಒಂದ್ ಕೆ ಅಂತ ಇದು ಬರುತ್ತೆ ಲಾಸ್ಟ್ ಯಾವ್ದು ಅದನ್ನ ಕೊಟ್ಟಿದ್ರು, ಎರಡು ಯೂಸ್ ಮಾಡ್ತಾ ಇದೀನಿ, ಏನು ಕಂಟ್ರೋಲ್ ಆಗಿಲ್ಲ. ನೀವು ಹಲ್ಲು ಹಾಗೆ ಜುಮ್ ಜುಮ್ ಅನ್ಸ್ಲಿಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ, ಬಟ್ ನೀವು ಈಗ ಬ್ರಷ್ ಯೂಸ್ ಮಾಡುವಾಗ ಬಹಳಷ್ಟು ಫೋರ್ಸ್ ಹಾಕ್ತೀರಾ? ಬಹಳಷ್ಟು ಫೋರ್ಸ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಹಲ್ಲಿನ ಹೊರಗೆ ಬಹಳ ಪೆಟ್ಟಾಗುತ್ತೆ. ಹಲ್ಲಿನ ಹೊರಗಿನ ಪದರ ಎನಾಮಿಲ್ ಅಂತ ಏನ್ ಹೇಳ್ತೀವಲ್ಲ, ಅದು ಅದೆಲ್ಲ ಹೋದಾಗ ಒಳಗಿನ ಪದರ ಡೆಂಟಿನ್ ಅದರ ಒಳಗಡೆ ನರಗಳಿರುತ್ತೆ, ಅದು ಎಕ್ಸ್ಪೋಸ್ ಆದಾಗ ಜೂಮ್ ಜೂಮ್ ಅನ್ಸುತ್ತೆ. ಅದು ಒಂದು ಕಾರಣ ಆಗುತ್ತೆ. ಇಲ್ಲ ನೀವು ಅಡಿಕೆ ತಂಬಾಕು ಏನಾದ್ರು ತಿನ್ನೋ ಹ್ಯಾಬಿಟ್ ಇದ್ರೆ ಅದರಿಂದನು ನಿಮ್ಮ ಈ ಹಲ್ಲಿಗೆ ಪೆಟ್ಟು ಬಿದ್ದು ಈ ತರ ಜುಮ್ ಜುಮ್ ಆಗೋ ಸಮಸ್ಯೆ ಇರುತ್ತೆ. ಅಡಿಕೆ ತಿಂದಾಗ್ಲೂ ಹಲ್ ಮೇಲೆ ಪೆಟ್ಟು ಬೀಳುತ್ತೆ, ಅದಕ್ಕೆ ಈ ತರ. ಎಷ್ಟು ವರ್ಷದಿಂದ ತಿಂದಿರ್ತೀರಿ? ಬಟ್ ಒಂದ್ ದಿನದಲ್ಲಿ ಎಷ್ಟು ಸಲ ಹಾಕ್ತೀರಿ ಸರ್? ಅದೇನಾಗುತ್ತೆ ಸರ್, ಅದೆಲ್ಲ ಚಲೋ ಅಲ್ಲ ಹಲ್ಲಿಗೆ. ಸೊ ಅದನ್ನ ಬಿಟ್ಟು ಬಿಡಿ ನೋಡಿ, ನಿಮ್ ಜುಮ್ ಜುಮ್ ಸಮಸ್ಯೆ ಕಡಿಮೆ ಆಗುತ್ತೆ. ಈಗ ಒಂದು ವೇಳೆ ನಿಮ್ಗೆ ಜುಮ್ ಜುಮ್ ಸಮಸ್ಯೆ ಇದ್ದಲ್ಲಿ ನೀವು ದಂತ ವೈದ್ಯರನ್ನ ಭೇಟಿ ಆಗ್ಬೇಕು, ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಅದು ಬೈ ಚಾನ್ಸ್ ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ರೆ ನಾವು ನಿಮ್ಗೆ ಇದು ಜುಮ್ ಜುಮ್ ಕಂಟ್ರೋಲ್ ಆಗ್ಲಿಕ್ಕೆ ಡಿಸೆನ್ಸಿಟೈಸಿಂಗ್ ಪೇಸ್ಟ್ಸ್ ಅಂತ ಇರ್ತದೆ, ಅದನ್ನ ಪೇಸ್ಟ್ ಹಚ್ಚಿನೇ ನಿಮ್ ಜುಮ್ ಜುಮ್ ಆರಾಮ್ ಆಗುತ್ತೆ. ಒಂದ್ ವೇಳೆ ಬಹಳಷ್ಟು ಹಲ್ಲಿಗೆ ಡ್ಯಾಮೇಜ್ ಆಯ್ತಂದ್ರೆ ಸಿಮೆಂಟ್ ಹಾಕಿ ಅದನ್ನ ಟ್ರೀಟ್ಮೆಂಟ್ ಕೊಟ್ಟು ನಿಮ್ ಜುಮ್ ಜುಮ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಓಕೆ, ಹಲೋ ನಮಸ್ತೆ, ಯಾರು ಮಾತಾಡೋದು? ಶೋಭಾ, ಪ್ರಶ್ನೆ ಕೇಳ್ರಿ. ಮೇಡಮ್, ಅದು ಬ್ರಷ್ ಮಾಡುವಾಗ ವಸಡಿನಿಂದ ರಕ್ತ ಬರುವುದಂದ್ರೆ ಇದು ಹಲ್ಲಿನ ವಸಡಿನ ರೋಗದ ಲಕ್ಷಣ. ಓಕೆ, ಸೊ ನೀವು ಒಂದು ಸರ್ಲ ಅವಳನ್ನು ಡೆಂಟಲ್ ದವಾಖಾನೆ ಕರ್ಕೊಂಡು ಬಂದು ಒಮ್ಮೆ ಡೀಪಾಗಿ ಕ್ಲೀನಿಂಗ್ ಮಾಡಿಸಿ, ಆವಾಗ ವಸಡಿನ ಆರೋಗ್ಯ ಸಮಸ್ಯೆ ಎಲ್ಲ ಕಡಿಮೆ ಆಗಿ ಈ ರಕ್ತ ಬರುವ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆಮೇಲೆ ಆ ಡಾಕ್ಟರ್ ನಿಮಗೆ ಕ್ಲೀನಿಂಗ್ ಮಾಡಿದಾಗ ಮೌತ್ ವಾಶಸ್ಸು ಕೊಡ್ತಾರೆ. ಸೊ ಅದರಿಂದ ವಸಡಿನ ಆರೋಗ್ಯ ಹೆಚ್ಚಿಸ್ತದೆ, ಈ ವಸಡಿನಿಂದ ರಕ್ತ ಬರುವ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಥ್ಯಾಂಕ್ ಯು. ಹಲೋ ಹಲೋ, ಹೇಳ್ರಿ. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಪ್ರಶ್ನೆ ಕೇಳ್ರಿ. ನಾಡಿಯರಂತ ಹಳೆಯಿಂದ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಬಾಯಿ ಆರೋಗ್ಯ ಯಾವ ರೀತಿ ಕೈಕೋಬೇಕಂತ? ಬಾಯಿ ಆರೋಗ್ಯ ಹೆಂಗ್ ಕೈಕೋಬೇಕು ಅಂತ ಹೇಳಿ 11-12 ನಿಮಿಷ ಡಾಕ್ಟರ್ ಬಹಳ ವಿವರವಾಗಿ ಹೇಳಬಿಟ್ಟಾರಿ ಮಂಜುನಾಥ್. ನಿಮ್ಮ ಓಕೆ, ನಾನು ಹೇಳ್ತೇನೆ. ಬಾಯಿ ಆರೋಗ್ಯ ಅತಿ ಮುಖ್ಯ. ಓಕೆ, ಸೊ ನೀವು ಚೆನ್ನಾಗಿ 2 ಸಲ ಬ್ರಷ್ ಮಾಡಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ರಾತ್ರಿ ಮಲಗುವ ಮುಂಚೆ. ನೀವು ಟೂತ್ ಬ್ರಷ್ ಮತ್ತು ಟೂತ್ ಪೇಸ್ಟನ್ನೇ ಉಪಯೋಗಿಸಿ ಬ್ರಷ್ ಮಾಡಬೇಕು. ಮತ್ತು ಬ್ರಷ್ ಮಾಡುವಾಗ ನೀವು ವಸಡಿನ ಮೇಲೆ ಭಾಳ ಪ್ರೆಷರ್ ಹಾಕಬಾರದು, ಅಪ್ ಆ್ಯಂಡ್ ಡೌನ್ ಸ್ಟ್ರೋಕ್ಸ್ ತೊಗೊಂಡು ಬ್ರಷ್ ಮಾಡಬೇಕು. ಡೆಂಟಲ್ ಫ್ಲಾಸನ್ನು ಯೂಸ್ ಮಾಡಬೇಕು. ಓಕೆ, ಆಮೇಲೆ ವರ್ಷದಲ್ಲಿ 2 ಬಾರಿ ಪೇಸ್ಟ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಓನ್ಲಿ ಸಿ, ನೀವು ಬ್ರಷ್ ಪೇಸ್ಟ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ನಿಮ್ಮ ಬ್ರಷಿಂಗ್ ಟೆಕ್ನಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಭಾಳ ಪ್ರೆಷರ್ ಹಾಕದೆ ಅಪ್ ಆ್ಯಂಡ್ ಡೌನ್ ಸ್ಟ್ರೋಕ್ಸನ್ನು ಯೂಸ್ ಮಾಡಿಕೊಂಡು 3-5 ನಿಮಿಷದ ಒಳಗಡೆ ನಿಮ್ಮ ಬ್ರಷಿಂಗ್ ಮುಗಿಬೇಕು. ಧನ್ಯವಾದ ಮಂಜುನಾಥ್. ಹಲೋ ಹಲೋ, ಪ್ರಶ್ನೆ ಕೇಳ್ರಿ, ಯಾರು ಮಾತಾಡೋದು? ನಾ ಬೆಳಗಾಂ ಜಿಲ್ಲೆದಿಂದ ಭ್ಯಾಮ ಮುಲ್ಲಾ ಮಾತಾಡಕ್ತೀವಿ. ಹಾ, ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರ? ಹಾ ಹೇಳಿ. ಹಾ, ನಮ್ಮ ತಮ್ಮ ಅದನ್ರಿ 28 ವರ್ಷದಿಂದ. ಓಕೆ, ಅವ್ರದ್ದ ಹಲ್ಲಿಂದ ರಕ್ತ ಬರುತ್ತೆ. ಹಲ್ಲು ಯಾವ ಸೈಡ್, ಮುಂದಿನ ಭಾಗನ, ಹಿಂದಿನ ಭಾಗನ, ಎಲ್ಲಿಂದ ರಕ್ತ ಬರುತ್ತೆ? ಮುಂದಿನ ಭಾಗನ. ಓಕೆ ಮೇಡಮ್, ಹಲ್ಲಿನಿಂದ ರಕ್ತ ಯೂಶ್ವಲಿ ಬರೋದಿಲ್ಲ, ಅದು ಒಸಡಿನಿಂದ ರಕ್ತ ಬರ್ತಾ ಇರುತ್ತೆ. ಒಂದು ವೇಳೆ ಹಲ್ಲಲ್ಲಿ ಡಿಕೆ ಇದ್ದು ರಕ್ತ ಕಾಣ್ತಾ ಇದ್ದೆ ಅಂದರೆ ಅದು ಬೇರೆ ಸಮಸ್ಯೆ ಇರುತ್ತೆ. ಅದಕ್ಕೆ ನೀವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಅದನ್ನು ಹಲ್ಲನ್ನು ಸರಿ ಗುಣಮುಖವಾಗಿ ಮಾಡ್ಬೋದು. ಬಟ್ ಬೈ ಚಾನ್ಸ್ ಒಸಡಿನಿಂದ ರಕ್ತ ಬರ್ತಾ ಅಂತಾದರೆ ಡೀಪ್ ಕ್ಲೀನಿಂಗ್ ಮಾಡಬೇಕಾಗುತ್ತೆ. ಸೊ ಕ್ಲೀನಿಂಗ್ ಮಾಡಿಸಿ ಮೌತ್ ವಾಶನ್ನು ಯೂಸ್ ಮಾಡೋದ್ರಿಂದ ಈ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗುತ್ತೆ. ಹಲೋ, ಹಲೋ, ನಮಸ್ಕಾರ ರೀ ಮೇಡಮ್ರೆ. ನಮಸ್ಕಾರ. ನಾವು ಇಲ್ಲ ಹನಗಲ್ ತಾಲೂಕು ದಿಂಡಾಪುರ ಅಂತೇಳಿ ಮಾತಾಡೋದು. ನಿಮ್ಮ ಹೆಸರು? ನಮ್ಮ ಹೆಸರು ಅಶೋಕ್ ಪುಟ್ಟನಗೌಡ್ರ ಅಂತೇಳಿ. ಅಶೋಕ್ ಅವರ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ? ಹೌದ್ರಿ ಸರ್. ಇದ್ರು ನಮ್ದು ಒಂದು ನಡ್ರಾಕಲ್ ಹಲ್ಲು. ಯಾವ ಹಲ್ಲು ಏನಾಗ್ತಾ ಇದೆ? ನಿಮ್ಮ ಪ್ರಶ್ನೆ ಸರಿಯಾಗಿ ಕೇಳಿಸ್ತಿಲ್ಲ ಅಶೋಕ್, ಸರಿಯಾಗಿ ಹೇಳ್ರಿ. ಹೌದ್ರಿ. ಅಲ್ಲ, ಪ್ರಶ್ನೆ ಏನ್ ಅನ್ನೋದು ಹೇಳ್ರಿ ಇನ್ನೊಮ್ಮೆ. ಈಗ ಹಲ್ಲು ರೀ ಒಂದು ನಡ್ರಾಕಲ್ರಿ ಅಲ್ಗಾಡಾಕತ್ರಿ ಮೇಡಮ್. ಮುಂದೆ ಓಕೆ ಓಕೆ, ಹಲ್ಲು ಅಲ್ಗಾಡ್ತಾ ಇದೆ ಅಂದ್ರೆ ಅದು ನಿಮ್ಗೆ ಒಸಡಿನ ಸಮಸ್ಯೆ ಇದೆ. ಸೊ ಯೂಶ್ವಲಿ ನಾವು ಹಲ್ಲು ಅಲ್ಗಾಡ್ತಾ ಇದೆ ಅಂದರೆ ಒಂದು ಬೈ ಚಾನ್ಸ್ ಕಡಿಮೆ ಸ್ವಲ್ಪ ಅಲ್ಗಾಡ್ತಿದೆ ಅಂದರೆ ನಾವು ಕ್ಲೀನಿಂಗ್ ಮಾಡಿ ಅಥವಾ ಸ್ಕೇಲಿಂಗ್ ಮಾಡಿ ಅದನ್ನು ಒಂದು ಹಂತದಲ್ಲಿ ಗಟ್ಟಿ ಮಾಡ್ಬೋದು. ಓಕೆ, ನಂತರ ಅದನ್ನು ನಾವು ಎಕ್ಸ್ರೇ ಮಾಡಿ ಅದರ ಹಲ್ಲಿನ ಸುತ್ತಮುತ್ತಲಿನ ಇನ್ಫೆಕ್ಷನ್ ಏನಿಲ್ಲ ಅಂತಾದರೆ ನಾವು ಡೀಪ್ ಕ್ಲೀನಿಂಗ್ ಮಾಡಿ ಅದನ್ನು ಒಂದು ಹಂತಕ್ಕೆ ಅಲ್ಗಾಡೋದನ್ನು ಸ್ಟಾಪ್ ಮಾಡಿ ಸ್ಪ್ಲಿಂಟಿಂಗ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದರೆ ಅಕ್ಕಪಕ್ಕದ ಹಲ್ಲನ್ನು ಸಪೋರ್ಟ್ ತೊಗೊಂಡು ಅದಕ್ಕೆ ಒಂದು ತಂತಿ ಹಾಕಿ ಅದನ್ನು ಹಲ್ಲನ್ನು ಸ್ಟೇಬಲ್ ಮಾಡ್ತೀವಿ. ಒಂದು ವೇಳೆ ಭಾಳ ಅಲ್ಲಾಡ್ತಾ ಇದೆ ಅಂತಾದರೆ ಅದನ್ನು ನೀವು ತೆಗೆಸಿ ಆರ್ಟಿಫಿಷಿಯಲ್ ಹಲ್ಲು ಹಾಕ್ಸ್ಕೊಂಡ್ಬಿಡಿ. ಓಕೆ, ಬಟ್ ಹಲ್ಲು ತೆಗೆಸಿದ ಸ್ವಲ್ಪ ಸ್ವಲ್ಪ ಸಮಸ್ಯೆ ಆಗುತ್ತೆ ರೀ. ಹಲ್ಲು ಅಲ್ಗಾಡಿದ್ರೆ ಆಬ್ವಿಯಸ್ಲಿ ನಿಮಗೆ ತಿನ್ಲಿಕ್ಕೇನೂ ಕಠಿಣ ಆಗುತ್ತೆ, ಆಮೇಲೆ ಮಾತಾಡ್ಲಿಕ್ಕೂ ನಿಮಗೆ ಕಂಫರ್ಟೇಬಲ್ ಅನ್ಸುತ್ತಿಲ್ಲ. ಅದಕ್ಕೆ ಸ್ಪ್ಲಿಂಟಿಂಗ್ ಅನ್ನೋ ಒಂದು ಚಿಕಿತ್ಸೆ ಅದ ಅಂತ ಹೇಳಿಕತ್ತಾರೆ ಡಾಕ್ಟರ್? ಚಿಕಿತ್ಸೆ ಇದೆ. ನಾವು ಆದಷ್ಟು ನಾವು ದಂತವೈದ್ಯರಂತ ಬರೀ ಹಲ್ಲು ಕೀಳಿಸೋದಿಲ್ಲ, ಆದಷ್ಟು ನಾವು ಹಲ್ಲನ್ನು ಸೇವ್ ಮಾಡಲಿಕ್ಕೆ ನೋಡ್ತೀವಿ. ಸೊ ನೀವು ಏನು ಮಾಡ್ಬೋದು ಅಂದರೆ ಒಂದ್ಸಲ ನೀವು ನಮ್ಮ ಸಂಸ್ಥೆಗೆ ಭೆಟ್ಟಿಯಾಗಿ ನಾವು ಜಸ್ಟ್ ಅದರ ಆರೋಗ್ಯ ಬಗ್ಗೆ ನೋಡಿ ಹೆಂಗೆ ಅಲ್ಗಾಡ್ತಿದೆ ಅದನ್ನು ಉಳಿಸ್ಲಿಕ್ಕಾಗುತ್ತಂದ್ರೆ ಪ್ರಯತ್ನ ಪಡ್ತೀವಿ, ಇಲ್ಲ ಅದನ್ನು ತೆಗೆಸಿ ನಿಮಗೆ ಆರ್ಟಿಫಿಷಿಯಲ್ ಹಲ್ಲು ಹಾಕ್ಸ್ಲಿಕ್ಕೆ ಹೇಳ್ತೀವಿ. ನಿಮಗೆ ಕಾರ್ಯಕ್ರಮದ ಕೊನೆಗೆ ನಾನು ವಿಳಾಸ ಹೇಳ್ತೀನಿ ಅಶೋಕ್. ಧನ್ಯವಾದ. ಹಲೋ, ನಮಸ್ಕಾರ. ನಮಸ್ಕಾರ. ನಿಪ್ಪಾಣಿಯಿಂದ ಶಿವಾನಂದ ಮಾತಾಡ್ತಾ ಇದ್ದೀನಿ. ಶಿವಾನಂದ್, ಪ್ರಶ್ನೆ ಕೇಳಿ. ಮೇಡಮ್, ಸದ್ಯ ಕೋವಿಡ್ ತಗಿಲಿದ ಮೇಲೆ ಅವರು ಪೇಷಂಟ್ ಕವರ್ ಆಗಿ ಬರ್ತಾರೆ, ಆದರೂ ಕೂಡ ಅವರಿಗೆ ತಿಳಿಸ್ಕೊಂಡ ಬರುತ್ತದೆ ಮತ್ತು ಅದು ಯಾವ ಕಾರಣಕ್ಕೆ ಆಗ್ತೈತ್ರಿ? ಮತ್ತು ಅವ್ರು ಯಾವ ಪ್ರಿಕಾಷನ್ ತಗೋಬೇಕ್ರಿ? ಮತ್ತು ಇದು ಯಾವ ರೀತಿಯಿಂದ ನಮಗೆ ಒಂದು ಪ್ರಾಬ್ಲಮ್ ಉಂಟಾಗುತ್ತೆ? ಅಲ್ಲ, ಸಮಸ್ಯೆ ಏನು ಅಂತ ಸರಿಯಾಗಿ ಹೇಳ್ರಿ ಶಿವಾನಂದ್. ಈಗ ಕೋವಿಡ್ ಆದಮೇಲೆ ಅವರು ನೆಗೆಟಿವ್ ಆಗಿ ಬರ್ತಾರೆ ಮನೆಗೆ, ಆದಮೇಲೆ ಆದರೂ ಕೂಡ ಅವ್ರಿಗೆ ವಿಜಿಲೆನ್ಸ್ ಪಣ ಬರುತ್ತದೆ ಮತ್ತು ಕೆಲವೊಂದು ಬಾರಿ ಅವರು ವಿಜಿಲೆನ್ಸ್ ಪಣ ಬಂದು ಅವರು ಬಾಡಿ ಕವರ್ ಆಗಿಲ್ಲ ರೀ, ಮತ್ತು ಡೆತ್ ಆಗಿದೆ ಸರ್ ಮೇಡಮ್. ಅಲ್ಲ, ಇವತ್ತಿನ ವಿಷಯ ಏನು ಗೊತ್ತದಲ್ಲ ನಿಮ್ಗೆ, ಬಾಯಿಯ ಆರೋಗ್ಯ. ಓಕೆ ಸರ್, ಸರ್ ಈಗ ಕೋವಿಡ್ ಆದವರಲ್ಲಿ ಬಾಯಲ್ಲಿ ಒಂದು ಸ್ವಲ್ಪ ನಾವು ಚೇಂಜಸ್ ಅನ್ನ ನೋಡಿದೀವಿ ಸರ್. ಓಕೆ, ಅವ್ರಿಗೆ ಬೇರೆ ಟ್ರೀಟ್ಮೆಂಟ್ ನಡೆಸಿದ್ರೆ ಸರ್, ಕೋವಿಡ್ ಟ್ರೀಟ್ಮೆಂಟ್ ನಿಮಗೆ ನಿಮ್ಮ ಫಿಸಿಷಿಯನ್ ಕೊಡ್ತಾರೆ. ಬಟ್ ಏನಾಗುತ್ತಂದ್ರೆ ಬಾಯಲ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋ ಕಾರಣ ಬಹಳಷ್ಟು ಸಮಸ್ಯೆಗಳು ಬಾಯಲ್ಲೂ ಕಂಡು ಬರ್ತಾ ಇದೆ. ಓಕೆ, ಸೊ ಅದಕ್ಕೆ ಎಕ್ಸಾಕ್ಟ್ ರೀಸನ್ ಏನಂತ ಗೊತ್ತಿಲ್ಲ, ಬಟ್ ಬಹಳಷ್ಟು ಕೋವಿಡ್ ಇಂದ ರಿಕವರ್ ಆದ ಮಂದಿಯಲ್ಲಿ ಬಾಯಲ್ಲೂ ಸಹ ಚೇಂಜಸ್ ಕಂಡು ಬರ್ತಾ ಇದೆ. ಸೊ ಅದಕ್ಕೆ ನೀವು ಈ ತರ ಏನಾದ್ರೂ ಚೇಂಜಸ್ ಇದೆ ನಿಮ್ಮ ದಂತವೈದ್ಯರನ್ನ ಭೇಟಿಯಾಗಿ, ಇನ್ನೂ ಅದಕ್ಕೆ ಸೈಂಟಿಫಿಕ್ ಒಮ್ಮೆ ಚೆಕಪ್ ಮಾಡಿಸ್ಕೊಳ್ಳಿ. ಕೋವಿಡ್ ರಿಕವರ್ ಆಗಿ ಮನೆಗೆ ಬಂದಿರಿ ಅಂದ್ರೆ ಒಂದ್ಸಲ ಡೆಂಟಲ್ ಡಾಕ್ಟರ್ ಅನ್ನ ಹೋಗಿ ಭೇಟಿಯಾಗಿ. ಧನ್ಯವಾದ ಡಾಕ್ಟರ್, ಬಹಳಷ್ಟು ಪ್ರಶ್ನೆಗಳಿಗೆ ಬಹಳ ಸಮರ್ಪಕವಾಗಿ ಉತ್ತರ ಕೊಟ್ಟಿರಿ. ಆದರೆ ಸಮಯ ಆಗ್ತಾ ಬಂತು. ಈ ವಾರದ ವಿಷಯ ಬಾಯಿಯ ಆರೋಗ್ಯ. ನಿಮ್ಮ ವಾರದ ಕಾರ್ಯಕ್ರಮ ನೀಡಿದವರು ಪ್ರಗತಿ ಭಟ್, SDM ದಂತ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಇವರು ಸೋಮವಾರದಿಂದ ಶನಿವಾರದವರೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆಯನ್ನು ಡಾಕ್ಟರ್ ಕೇಳ್ತಾ ಇದ್ರು ನಮ್ಮ ಶ್ರೋತೃಗಳು, ಅವರಿಗಾಗಿ ಹೇಳ್ತಾ ಇದ್ದೀನಿ. 0836214682 ಮತ್ತೊಮ್ಮೆ ಹೇಳ್ತೀನಿ, 0836214682. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836247777. ಇನ್ನು ಈ ವಾರದ ಪ್ರಶ್ನೆ ಶ್ರೋತೃಗಳೇ ಕೇಳ್ರಿ, ಬಾಯಿಯ ಸಮಸ್ಯೆಗಳಿಗೆ ಅತಿ ಮುಖ್ಯ ಕಾರಣಗಳೇನು? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ರಿ, ಬಾಯಿಯ ಸಮಸ್ಯೆಗಳಿಗೆ ಅತಿ ಮುಖ್ಯ ಕಾರಣಗಳೇನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನೊಳಗೆ ಬರೆದು ಕಳಿಸ್ಬೇಕು. ವಿಳಾಸ: ಪ್ರಾಂಶುಪಾಲರು, ಎಸ್ಡಿಎಂ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು ಜುಲೈ 13ರಂದು ಕೇಳಿದ ಪ್ರಶ್ನೆ, ಯಾವ ಮಲಾಮನ್ನು ಚರ್ಮದ ಫಂಗಸ್ಗೆ ಉಪಯೋಗಿಸಬಾರದು ಅನ್ನುವಂಥದ್ದು. ಸರಿಯಾದ ಉತ್ತರ, ಸ್ಟೀರಾಯ್ಡ್ ಯುಕ್ತವಾದ